ಪರಿವರ್ತ ಎಂಬ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಲ್ಲಿ ನಾನು ಎನ್ನುವ ಭಾವವನ್ನ, ಅವುಗಳಲ್ಲಿಯ ಅಭಿಮಾನವನ್ನ, ಅವುಗಳಲ್ಲಿ ಬೆಳೆಸಿಕೊಂಡಿರುವ ಮೋಹವನ್ನ ಪರಿವರ್ತೆಯಂತಹ ಆ ಅಭಿಮಾನವನ್ನ ಕಳೆದುಕೊಂಡವನು ಹೈಜಿನಿಕಲಿ ಆರೋಗ್ಯಕರವಾಗಿ ದೇಹವನ್ನ ಆರೋಗ್ಯಕರವಾಗಿ ಹೈಜಿನಿಕಲಿ ಇಟ್ಕೋಬೇಕು ಅನ್ನುವಷ್ಟು ಗೌರವ ಕೊಡಬೇಕು. ಈ ದೇಹಕ್ಕೆ ಇದಕ್ಕೆ ಹೆಚ್ಚಿನ ಗೌರವ ಕೊಡುವ ಅವಶ್ಯಕತೆ ಇದೆ. ಆರೋಗ್ಯಕರವಾಗಿ ಅಂದ್ರೆ ಅನೇಕ ಸಂಗತಿಗಳು ಬರ್ತವೆ. ಒಂದು ಗಂಟೆ ನಾವು ಕೂತ್ಕೊಂಡು ಉಪನ್ಯಾಸ ಕೇಳ್ತೀವಿ, ಅಷ್ಟಕ್ಕಾದರೂ ಈ ದೇಹಕ್ಕೆ ಆರೋಗ್ಯ ಬೇಕ ಬೇಡ? ನಮ್ಮ ಕೋಣೆಯಿಂದ ದಿನಕ್ಕೆ 8 ಸಲ ಬರ್ತೀವಿ, 8 ಸಲ ಹೋಗ್ತೀವಿ, ಅಷ್ಟಕ್ಕಾದ್ರೂ ದೇಹ ಆರೋಗ್ಯವಾಗಿರ್ಬೇಕಿಲ್ಲ. ಶ್ರವಣ ಮನನ ನಿಧಿಧ್ಯಾಸನವೇ ನಮ್ಮ ಸಾಧನೆ ಅಂತ ಆಗಿದ್ದರೂ ಕೂಡ ಯು ಕೆನಾಟ್ ಜಸ್ಟ್ ಸೇ ಹೋಗ್ಲಿ ಬಿಡ, ಯಾವ ಕೇರ್ ಮಾಡ್ತಾನೆ ಈ ಶರೀರಕ್ಕೆ ಅಂತ ಹೇಳಿಕ್ ಆಗೋದಿಲ್ಲ. ಅಷ್ಟು ಗೌರವವನ್ನ ಸಲ್ಲಿಸಿದಷ್ಟಕ್ಕೆ ನೀವು ಅದರಲ್ಲಿ ಮೋಹಿತರಾಗಿದ್ದೀರಿ ಅಂತ ಅರ್ಥ ಅಲ್ಲ. ಮೋಹಿತರಾಗೋದು ಅನ್ನೋದ್ರ ವ್ಯಾಖ್ಯಾನ ಏನು? ಸುಮ್ಮನೆ ಕನ್ನಡದಲ್ಲಿ ನಿಮಗೆ ಗೊತ್ತಿಲ್ಲ, ಮಕ್ಕಳಲ್ಲಿಯೋ ಅಣ್ಣನಲ್ಲೋ ತಮ್ಮನಲ್ಲಿಯೋ ಆಭರಣದಲ್ಲಿಯೋ ವಾಸಿನಲ್ಲಿಯೋ ಬಟ್ಟೆಯಲ್ಲಿಯೋ ವ್ಯಕ್ತಿಯಲ್ಲಿಯೋ ಮೋಹಿತನಾಗಿದ್ದಾನೆ, ಮೋಹಗೊಂಡಿದ್ದಾನೆ ಅನ್ನುವುದರ ವ್ಯಾಖ್ಯಾನ ಏನು? ಹೌ ಡು ಯು ಇಂಟರ್ಪ್ರಿಟ್? ಯಾರಿ ಸುಲಭ ಕನ್ನಡ ಒಂದಿದ್ರೆ ನಾ ಇದ್ದೇನೆ, ಒಂದಿಲ್ಲದೆ ಹೋದ್ರೆ ನಾ ಇಲ್ಲವೇ ಇಲ್ಲ, ಇದಕ್ಕೆ ಮೋಹ ಅಂತ ಕರಿ ಅಷ್ಟೇ. ಇದಕ್ಕಿಂತ ಸುಲಭ ಅರ್ಥ ನಿಮಗೆ ಎಲ್ಲೂ ಸಿಗೋದು. ಮಗ ಇದ್ರೆ ನಾ ಇದ್ದೀನಿ, ಮಗ ಇಲ್ಲ ನಾನ ಇಲ್ಲ, ಇದಕ್ಕೆ ಯಾವ ಯಾವ ಮೋಹ ಅಂತಾರೆ? ಮಗನ ಮೋಹ. ವಾಚ್ ಇದ್ರೆ ನಾ ಇದ್ದೀನಿ, ವಾಚ್ ಇಲ್ಲ ಅಂದ್ರೆ ನಾನೇ ಇಲ್ಲ, ಇದಕ್ಕೆ ಯಾವ ಮೋಹ ಅಂತಾರೆ? ವಾಚಿನ ಮೋಹ. ಬಹಳ ಹಿಂದಕ್ಕೆ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲಿ ಯಾರು ಹುಬ್ಬಳ್ಳಿ ಪರಿಚಯ ಇದ್ದವ್ರು ಯಾರಾದ್ರು ಇದ್ದೀರಾ? ಹುಬ್ಬಳ್ಳಿ ಪರಿಚಯ ಇದ್ದವ್ರು, ಹಳೆ ಹುಬ್ಬಳ್ಳಿ ಅಂದ್ರೆ ಈಗಿನ ಹುಬ್ಳಿ ಅಲ್ಲ, ಈಗಿನ ಹುಬ್ಳಿ ಇದು ಏನು ಪತ್ತೆನೆ ಹತ್ತೋದಿಲ್ಲ. ಈಗ ಒಂದು ಈ 30-40 ವರ್ಷ ಹಿಂದಿನ ಹುಬ್ಬಳ್ಳಿ ನೋಡಿದ್ರೆ ಯಾರು ಇದ್ದೀರಾ ಇಲ್ಲಿ? ಇಲ್ಲ, ಇವೆಲ್ಲ ಇವರೆಲ್ಲ ಇದಾರೆ, ಬಟ್ ಇವರು ನೋಡಿಲ್ಲ. ಹಂಗ ಹಳೆ ಹುಬ್ಬಳ್ಳಿ ಮಾತಾಡ್ತಾ ಇಲ್ಲ, ಈಗಿರುವ ಏನು ಹುಬ್ಬಳ್ಳಿ ಇದೆಯೋ ಇದು 40 ವರ್ಷದಿಂದ ಹೇಗಿತ್ತು ನೋಡಿ. ಅಲ್ಲಿ ಒಂದು ಭಾರತ್ ಸ್ಟುಡಿಯೋ ಅಂತ, ಆ ಭಾರತ್ ಸ್ಟುಡಿಯೋದೊಳಗೆ ಕೆಲಸ ಮಾಡ್ತಿದ್ದ. ಏನ್ ಕೆಲಸ ಅಂದ್ರೆ ಶೂಟಿಂಗ್, ಯಾರು ಬರ್ತಾರೋ ಅವ್ರು ಕೂಡಿಸೋದು, ಕ್ಲಿಕ್ ಅನ್ಸೋದು, ಕಳಿಸೋದು. ಅದಕ್ಕೆ ಅದರದೇ ಆದಂತ ಒಂದು ಪ್ರೊಫೆಷನಲ್ ಎಕ್ಸ್ಪರ್ಟ್ಸ್ ಬೇಕಾಗ್ತದೆ. ಅದು ನನ್ನಲ್ಲಿ ಇತ್ತು ಅಂತ ಕಾಣಿಸ್ತದೆ, ಅದನ್ನ ನಾನು ಅದಕ್ಕೆ ಕೆಲಸ ಮಾಡ್ತಿದ್ದೆ. ಕಲಿತ ಜೊತೆ ಕಲಿತ ಫೋಟೋಗ್ರಫಿ ಕಲಿತ 2-3 ವರ್ಷ ಕಲಿತೆ ನಾನು. ಆ ಸಮಯದಲ್ಲಿ ಒಬ್ಬ ಗ್ರಾಹಕ ಬಂದ, ಅವನಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು. ಪಾಸ್ಪೋರ್ಟ್ ಸೈಜ್ ಅಂದ್ರೆ ಇಷ್ಟೇ ಇತ್ತು, ಈ ಫೋಟೋ ಬೇಕಾಗಿತ್ತು. ಗ್ರಾಹಕರು ಬಂದ ತಕ್ಷಣ ಅಲ್ಲಿ ಯಜಮಾನರ ಟೇಬಲ್ ಮೇಲೆ ಒಂದು ಚೀಟಿ ಇರ್ತದೆ, ಅದು ಅದು ರಿಸೀಟ್ ಪಾಸ್ ಮಾಡ್ತಾರೆ, ಅದಕ್ಕೆ ಪಾಸ್ಪೋರ್ಟ್ ಸೈಜ್ ಫೋಟೋ 6 ಕಾಪೀಸ್ ಅಂತ ಬರೀತಾರೆ. ಅದನ್ನ ಆ ಗ್ರಾಹಕ ತಗೊಂಡು ನಮ್ಗೆ ಒಳಗೆ ಬರ್ತಾರೆ, ಹಣ ಅಲಿಸ್ಕೊಂಡಿರ್ತಾರೆ, ಆ ರಿಸೀಟ್ ತಗೊಂಡು ಒಳಗೆ ಬರ್ತಾರೆ. ನಾವು ಒಳಗಡೆ ಇರ್ತೀವಿ, ನಾವು ಶೂಟಿಂಗ್ ಮಾಡೋದು ಒಳಗಡೆ. ಅಲ್ಲಿ ಬಂದು ಕೂಡ ಅವ್ನು ಏನು ಮಾಡ್ತಾನೆ, ಅದನ್ನು ನಮ್ಗೆ ಕ್ಯಾಕ್ ಕೊಡ್ತಾನೆ. ನಾವು ನೋಡ್ತೇವೆ, ಓಕೆ ರೆಡಿ ಆಗಿದೆ ಅಂತ ತೋರಿಸ್ತೀವಿ. ಏನು ತೋರಿಸ್ತೀವಿ, ಏನು ತೋರಿಸ್ತೀವಿ, ಸ್ಟುಡಿಯೋಕ್ಕೆ ಯಾರು ಹೋಗಿಲ್ಲ, ನೀವು ಕನ್ನಡಿ, ಕೂಮು, ಆಮೇಲೆ ಪೌಡರ್ ಎಲ್ಲ ಇಟ್ಟಿರ್ತೇವೆ, ರೆಡಿ ಆಗಿದೆ ಅಂತ ಹೇಳ್ತೇವೆ. ಅವ್ರು ಹೋಗಿ ರೆಡಿಯಾಗಿ ಬರ್ತಾರೆ, ಅವ್ರ ಕೈ ಕೂಡಿಸ್ತೀವಿ. ಆಮೇಲೆ ಹೇಳ್ತೀವಿ, ನೋಡಿ ಅದು ಈ ಥರ ಒಂದು ಸ್ಟ್ಯಾಂಡ್ ಇರ್ತದೆ, ಇಲ್ಲೇ ನೋಡ್ತಾ ಕೂತ್ಕೊಡ್ರಿ ಅಂತ ಹೇಳ್ತೀವಿ. ತುದಿ ನೋಡ್ತಾ ಕೂತ್ಕೊಡ್ರಿ ಅಂತ ಅವ್ರು ನೋಡ್ತಾ ಕೂಡ್ತಾರೆ. ನಾವು ಹೋಗಿ ಸ್ವಲ್ಪ ಕೋಟು ಶರ್ಟ್ ಅದೆಲ್ಲ ಸರಿ ಮಾಡಿ ಬಂದು ಕ್ಲಿಕ್ ಮಾಡಿ, ಈ ಮಹಾರಾಯ ನಾವು ಕ್ಲಿಕ್ ಮಾಡೋ ಟೈಮಿಗೆ ಹಿಂಗೆ ಕೂತ್ಕೊಂಡ್ರೆ ಆಮೇಲೆ ಮತ್ತೆ ನಾವು ಹೋಗೋದೆ ಒಳಗಿರೋ, ನಾವು ಗ್ರಾಹಕರ ಮೇಲೆ ಸಿಟ್ಟಾಗಿ ಬರೋಂಗಿಲ್ಲ. ಓ ದೊಡ್ಡ ಅಪರಾಧ, ಅವ್ರು ಎಷ್ಟು ತಪ್ಪು ಮಾಡಿದ್ರು ಮತ್ತು ನಾವು ಸಮಾಧಾನದಿಂದ ತಾಳ್ಮೆಯಿಂದ ಪ್ಲೀಸ್ ಅನ್ಬೇಕು. ಮತ್ತೆ ಹಿಂಗಿದ್ದು ಮತ್ತೆ ಕೈ ಕೆಳಗೆ ಹಿಂಗಿತ್ತು, ಮತ್ತೆ ಕೋಚ್ ಸರಿ ಮಾಡಿ ಮತ್ತೆ ಬಂದು ಇದು ಕ್ಲಿಕ್ ಮಾಡಿದ್ರೆ ಹಿಂಗೆ ಇವನಿಗೆ ಏನಾಗ್ಯದಪ್ಪ, ಯಾಕೆ ಹಿಂಗೆ ಮಾಡ್ತಾನೆ. ಆಮೇಲೆ ಒಂದ್ಸಲ ಕೇಳಿದ್ರು, ನೋಡಿ ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ನೀವು ಯಾಕೆ ಯಾವಾಗಲೂ ಈಗ ಮಾಡ್ತೀರಿ. ಇಲ್ಲ, ಆ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೂ ಚಿಂತೆ ಇಲ್ಲ, ನನ್ನ ವಾಚ್ ಅದರೊಳಗೆ ಬರ್ತದ ಇಲ್ಲ ಅಂತ ಕೇಳ. ನಾನು ಪಾಸ್ಪೋರ್ಟ್ ಸೈಜ್ಗೆ ವಾಚ್ ಅವೆಲ್ಲ ಬರೋದಿಲ್ಲ, ಇಷ್ಟೇ ಇರ್ತದೆ ಫೋಟೋ, ನಿಮ್ಗೇನು ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ, ಮುಖ ಸಪ್ಪೆ ಆಗ್ಬಿಟ್ಟು ನೀನು ಅವನಿಗೆ ನಗಿಸಿದಂಗೆ ಎರಡು ಚಾಕ್ಲೇಟ್ ತಂದು ಕೊಟ್ಟು ಅವನಿಗೊಂದು ಜ್ಯೂಸ್ ಕುಡಿಸಿ ಹುರುಪ್ ಮಾಡಿ ಆಮೇಲೆ ಫೋಟೋ ತೆಗೆದಿದ್ದಾರೆ, ಸಾಕಷ್ಟು ಸಂಕಟ ಆಗೋಯ್ತು. ಅವನಿಗೇನು ಅಂದ್ರೆ ವಾಚ್ ಇದ್ರೆ ನಾ ಇದ್ದೇನೆ, ವಾಚೇ ಇಲ್ಲ ಅಂದ್ರೆ ನಾನು ಇಲ್ಲ. ಯಾವ ಮೋಹ ಇದು? ವಾಚ್ ಎಷ್ಟು ತರದ ಮೋಹಗಳವ ಗೊತ್ತಾಯ್ತು ನಿಮಗೆ? ದೇಹ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳಷ್ಟೇ ಅಲ್ಲ, ಸುಖ ದುಃಖ, ಬೇಕು ಬೇಡ, ಇಷ್ಟ ಅನಿಷ್ಟ, ಒಳ್ಳೆಯದು ಕೆಟ್ಟದು, ಎಲ್ಲದರಲ್ಲಿಯೂ ನಮಗೆ ಮೋಹ ಇದೆ. ಯಾವ್ಯಾವುಗಳಲ್ಲಿ ನಾನು ಎಂದು ಅಭಿಮಾನ ಪಡ್ತೀನಿ ಅವೆಲ್ಲವೂ ಮೋಹದಲ್ಲೇ ಪರಿವರ್ತನೆ ಆಗ್ತವೆ. ಅದಕ್ಕೆ ನಾನು ಡೆಫಿನೇಷನ್ ಹೇಳಿದೆ, ಒಂದಿದ್ದರೆ ನಾನಿದ್ದೇನೆ, ಅದು ಇಲ್ಲದೆ ಹೋದರೆ ನಾನೇ ಇಲ್ಲ ಎನ್ನುವ ಭಾವ, ಅದನ್ನು ಮೋಹ ಅಂತ ಕರೀತಾರೆ. ಈ ಮೋಹವನ್ನು ಅವನು ನಿವೃತ್ತ ಮಾಡಿಕೊಂಡಿದ್ದಾನೆ ವಿವೇಕದಿಂದ, ಬುದ್ಧಿಯಿಂದ. ಕೈಯಲ್ಲೇ ವಸ್ತುಗಳಿವೆ, ಕೈಯಲ್ಲೇ ವಾಚ್ ಇದೆ, ಕೈಯಲ್ಲೇ ಚೈನ್ ಇದೆ, ಕೈಯಲ್ಲೇ ಪ್ರಾಪರ್ಟಿ ಇದೆ, ಕೈಯಲ್ಲೇ ಬ್ಯಾಂಕ್ ಬುಕ್ ಇದೆ, ಕೈಯಲ್ಲಿ ಎಲ್ಲವೂ ಇದೆ, ಹಣವೂ ಇದೆ, ಕ್ಯಾಶ್ ಇದೆ ಅಂತ ಇಟ್ಕೊಳ್ವಿ. ಆದರೆ ಮೋಹ ಈ ಪ್ರಕಾರ, ಯಾವನು ಮೋಹವನ್ನು ನಿವೃತ್ತಿಗೊಳಿಸಿಕೊಂಡಿದ್ದಾನೋ ಆನಂತರ ಆತ್ಮಾನಂ ಆತ್ಮನನ್ನ ಆತ್ಮನಿ ತನ್ನಲ್ಲಿಯೇ ಅವಲೋಕಯಂತಹ, ಜನ್ಮ ಜನ್ಮಾಂತರಗಳಿಂದ ಮತ್ತು ಈ ಜನ್ಮದಲ್ಲಿ ಹುಟ್ಟಿದ ಆರಭ್ಯದಿಂದ ಮತ್ತು ಇಷ್ಟೊಂದು ಕಾಲದಲ್ಲಿ ಅವನು ಯಾವ ಆತ್ಮನನ್ನ ಹುಡುಕ್ತಾ ಇದ್ನೋ ಆ ಆತ್ಮನನ್ನ ತನ್ನಲ್ಲಿಯೇ ಅವಲೋಕಯಂತಹ, ಅದು ತಾನೇ ಇದ್ದೇನೆ ಎನ್ನುವುದನ್ನ ಸ್ಪಷ್ಟವಾಗಿ ಗುರುತಿಸಿಕೊಂಡವನು. ಕೇರ್ಫುಲ್ ಆಗಿ ನೋಡಿ, ನಾನು ಎಲ್ಲೂ ಅನುಭವಿಸಿದವನು ಅನ್ನೋ ಶಬ್ದ ಉಪಯೋಗ ಮಾಡೋದಿಲ್ಲ. ಕೇರ್ಫುಲ್ ಆಗಿ ಗಮನವಿಟ್ಟು ನೋಡ್ರಿ, ಯಾವಾಗಲೂ ನಾನು ಪ್ರಯೋಗ ಮಾಡೋ ಶಬ್ದ ಸ್ಪಷ್ಟವಾಗಿ. ಏನು ಸ್ಪಷ್ಟವಾಗಿ? ತಾನು ಹುಡುಕ್ತಾ ಇದ್ದಂತಹ, ತಾನು ಪ್ರಾಪ್ತಿ ಮಾಡಿಕೋಬೇಕೆಂದು ಕಷ್ಟಪಡ್ತಾ ಇದ್ದಂತಹ ಆ ಆತ್ಮ ತನ್ನಲ್ಲಿಯೇ ಕಂಡುಬಿಡುತ್ತಾನೆ. ವಿವೇಕದಿಂದ ಸ್ಪಷ್ಟವಾಗಿ ಆತ್ಮಾನಂ ಆತ್ಮನಿ, ಆತ್ಮಾನಂ ಅಂದ್ರೆ ಆತ್ಮನನ್ನ, ಆತ್ಮನಿ ಅಂದ್ರೆ ಆತ್ಮನಲ್ಲಿ ಅಂದ್ರೆ ತನ್ನಲ್ಲಿ ಅವಲೋಕಯಂತಹ ಆ ತನ್ನಲ್ಲಿಯೇ ಅದು ತಾನೇ ಎನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಿರುತ್ತಾನೆ. ಹೀಗಾಗಿ ಹಗಲು ರಾತ್ರಿಯೂ ಕೂಡ ಬ್ರಹ್ಮಾನಂದದಲ್ಲಿಯೇ ಉಳಿದಿರುತ್ತಾನೆ. ಇಂತಹ ಯಾವ ಒಬ್ಬ ಮುಕ್ತನಿದ್ದಾನೋ ಅವನು ಖಲು ಭಾಗ್ಯವಂತಹ, ಕೋಪಿಹೀನವಂತಹ ಖಲು ಭಾಗ್ಯವಂತಹ. ಸ್ವಾನಂದ ಭಾವೇ ತನ್ನದೇ ಆದ ಸಹಜವಾದ ಆನಂದವನ್ನ ಸ್ವಾನಂದ ಭಾವ ಎಂದು ಕರೆಯುತ್ತಾರೆ. ಇನ್ನೊಂದಲ್ಲ, ತನ್ನದೇ ಆದ ಸಹಜವಾದ ಆನಂದ ಭಾವ, ತನ್ನಲ್ಲಿ ಅಲ್ಲ ತನ್ನ ಒಳಗೆ ಅಲ್ಲ ತಾನೇ ಎನ್ನುವ ಸಹಜ ಆನಂದ ಭಾವ. ತನ್ನೊಳಗೆ ಇತ್ತು ಅಂತಂದ್ರೆ ಯಾವುದೋ ಡಾಕ್ಟರ್ ಕದ್ಕೊಂಡು ಹೋಗ್ಬಿಡ್ತಿದ್ದ, ಕಿಡ್ನಿನೇ ಬಿಡುದಿಲ್ಲ ಅದನ್ನ ಬಿಡ್ತಾರ ಬ್ರಹ್ಮಾನಂದವನ್ನ. ಯಾವುದೋ ಡಾಕ್ಟರ್ ಕದ್ಕೊಂಡು ಹೋಗ್ಬಿಡ್ತಿದ್ದ ಅದನ್ನ ಗೊತ್ತು ಸಹಿತ ಆಗ್ತಿದ್ದಿಲ್ಲ ನಮಗೆ. ಅದು ತನ್ನ ಒಳಗಿಲ್ಲ, ನಿನ್ನೆ ವಿವರವನ್ನು ಕೊಟ್ಟಿದ್ದೀನಿ, ತನ್ನ ಹೊರಗಿಲ್ಲ ತನ್ನ ಒಳಗಿಲ್ಲ. ಮತ್ತೇನದು ಸ್ವಾನಂದ ಭಾವ, ತಾನೇ ಆನಂದ, ಸಹಜವಾದ ಆನಂದ. ಪರಿತುಷ್ಟಿಮಂತಹ ತೃಪ್ತನಾಗಿ ಇರುತ್ತಾನೆ. ಆ ಆನಂದ ಭಾವವು ತಾನೇ ಎನ್ನುವ ಸಹಜತೆಯಲ್ಲಿ ತೃಪ್ತನಾಗಿರುತ್ತಾನೆ. ಸೂರ್ಯ ಜಾಸ್ತಿ ಪ್ರಖರವಾದರೆ ಇವತ್ತು ಏನು ಸುಡು ಸುಡು ಸೂರ್ಯ ಇದ್ದಾನೆ ಅಂತೇಳಿ, ಚಳಿ ಜಾಸ್ತಿ ಆದರೆ ಏನಪ್ಪ ಸೂರ್ಯ ಬಿಸಿ ಇಲ್ಲೇ ಇಲ್ಲ ಅಂತೇಳಿ. ಆದರೆ ಸೂರ್ಯ ಸಹಜವಾಗಿ ತನ್ನ ಬೆಳಕು ಹೇಗಿರಬೇಕೋ ಹಾಗೇ ಇಲ್ಲ. ಹಾಗಾದ್ರೆ ಈ ಪ್ರಕಾರವಾದ ನಮ್ಮ ಹೇಳಿಕೆಗಳೆಲ್ಲ ಇವು ಅವಿವೇಕ ಅಜ್ಞಾನದ ವಿಚಾರದ ಕೊರತೆಯಿಂದ ಬಂದಿರುವ ಹೇಳಿಕೆಗಳು. ಮನುಷ್ಯ ವಿಚಾರ ಮಾಡೋದಿಲ್ಲ, ಮಾಡಿದ್ರೂ ಹೇಗೆ ಮಾಡ್ತಾನೆ ಅಂದ್ರೆ ತನಗೆ ಹೇಗೆ ಬೇಕೋ ಹಾಗೆ ವಿಚಾರ ಮಾಡ್ತಾನೆ, ಹೇಗಿದೆಯೋ ಹಾಗೆ ವಿಚಾರ ಮಾಡೋದಿಲ್ಲ. ಯಾವ ವಸ್ತುಗಳು ಇಲ್ಲ, ನಿಮಗೇನಾರ ತೋರಿಸಿ ಹೇಳಬೇಕು ಅಂದ್ರೆ ಹೊಸ ಹೊಸ ವಸ್ತು ಇರಬೇಕು. ಯಾವ ಆಹಾ ಆಹಾ, ವೆರಿ ಗುಡ್ ವೆರಿ ಗುಡ್. ಇದು ಇಷ್ಟವಾದ ಹೂವು ಅನಿಷ್ಟವಾದ ಹೂವು ಏನು ಹೂವು, ಮತ್ತೆ ಇಷ್ಟ ಅನಿಷ್ಟ ಅಂತ ಯಾಕೆ ನಾವು ಸೇರಿಸ್ತೇವೆ ಇದಕ್ಕೆ? ಅದ ಹಂಗೆ ಯಾಕೆ ಅನಿಸ್ತದೆ? ನಮ್ಮೆಲ್ಲರ ಜೀವನ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಈ ಜಗತ್ತನ್ನ ಹೇಗಿದೆ ಹಾಗೆ ಸ್ವೀಕಾರ ಮಾಡೋದಿಲ್ಲ. ನಾವು ಹೇಗೆ ಸ್ವೀಕಾರ ಮಾಡ್ತೇವೆ ಅಂದ್ರೆ ನಮಗೆ ಹೇಗೆ ಬೇಕೋ ಹಾಗೆ ಸ್ವೀಕಾರ ಮಾಡ್ತೇವೆ. ಅತ್ತೆ ಸೊಸೆ ಜಗಳ ಮನೆಯೊಳಗೆ ಯಾಕೆ ಜಾಸ್ತಿ ಆಗ್ತಾವ? ಅಲ್ಲ, ನಿಮ್ಗಿನ್ನೂ ಅಂತ ವಿಚಾರ ಮಾಡೋ ಪ್ರಸಂಗ ಬಂದಿಲ್ಲ. ಅತ್ತೆ ಸೊಸೆ ಜಗಳ ಮನೆಯೊಳಗೆ ಯಾಕಾಗ್ತಾರೆ? ತನಗೆ ಹೆಂಗ ಬೇಕು ಹಂಗ ಸೊಸೆ ಇರ್ಬೇಕು ಅಂತ ಅತ್ತೆ ವಿಚಾರ ಮಾಡ್ತಾರೆ. ತನಗೆ ಹೆಂಗ ಬೇಕು ಹಂಗ ಅತ್ತೆ ಇರ್ಬೇಕು ಅಂತ ಯಾರು ವಿಚಾರ ಮಾಡ್ತಾರೆ? ಸೊಸೆ ವಿಚಾರ ಮಾಡ್ತಾರೆ. ತಾವು ತಾವು ಹೆಂಗಿದ್ದಾರೋ ಹಂಗಂಗೆ ಅವರನ್ನು ಸ್ವೀಕಾರ ಮಾಡ್ತಾರೆ. ಇವರು ಹಿಂಗಿದ್ದಾಳಪ್ಪ, ಅತ್ತೆ ವಿಚಿತ್ರವಾದ ಅತ್ತೆ, ಸೊಸೆಯನ್ನ ಮನೆಯಲ್ಲಿ ಕೂಡಿಸಿ ತಾನು ಹಾಫ್ ಪ್ಯಾಂಟ್ ಹಾಕೊಂಡು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ತದೆ. ಈ ಸೊಸೆ ವಿಚಾರ ಮಾಡ್ತಾಳೆ, ಯಾವ ಮನೆ ಅತ್ತೆ ಅಂದ್ರೆ ಹಿಂಗ್ ಮಾಡೋದಿಲ್ಲ, ಈ ನಮ್ಮ ಅತ್ತೆಗೆ ಕತ್ತೆಗೆ ಯಾಕೆಂತ ಬುದ್ಧಿ ಬಂದದೆ. ಅಲ್ಲ, ನಾನು ಆಕ್ಚುಲಿ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ಬೇಕು, ನನ್ನನ್ನು ಮನೆಯಲ್ಲಿ ಕೂಡಿಸ್ತಾಳ, ತಾನು ಹೋಗ್ತಾಳ, ಹೆಂಗನ ಮಾಡಿ ಇವಳನ್ನ ಬದಲು ಮಾಡಿಬಿಡುತ್ತೇನೆ ಅಂತ ಯಾರು ವಿಚಾರ ಮಾಡ್ತಾರೆ? ಸೊಸೆ ವಿಚಾರ ಮಾಡ್ತಾರೆ. ಅತ್ತೆದು ಅದು ಸಹಜತೆ, ಅವಳು ಇರೋದೇ ಹಂಗೆ, ಅವಳು ಮೊದಲಿನಿಂದ ಬೆಳೆದ ಪದ್ಧತಿನೇ ಹಂಗೆ. ಅದನ್ನ ಅರ್ಥ ಮಾಡಿಕೊಂಡು ಒಪ್ಕೊಂಡ್ಬಿಟ್ರೆ ಸೊಸೆಗೆ ನೋವೇ ಇರೋದಿಲ್ಲ. ನಾವು ಹಾಗೆ ಮಾಡೋದಿಲ್ಲ. ಇಡೀ ಪ್ರಪಂಚವನ್ನ, ಇಡೀ ಸೃಷ್ಟಿಯನ್ನ, ಜಗತ್ತಿನ ನಮ್ಮ ಎಲ್ಲ ಅನುಭವಗಳನ್ನ ಹಾಗಿದೆಯೋ ಹಾಗೆ ನಾವು ಸ್ವೀಕಾರ ಮಾಡುವುದಿಲ್ಲ. ಅದ್ರ ಬದಲು ನಮಗೆ ಹೇಗೆ ಬೇಕೋ ಹಾಗೆ ಸ್ವೀಕಾರ ಮಾಡ್ತೀವಿ. ಹಾಗಿದೆಯೋ ಹಾಗೆ ಸ್ವೀಕಾರ ಮಾಡಿಬಿಟ್ರೆ ಅದು ಈಶ್ವರನ ಜಗತ್ತು. ಅದು ಭಗವಂತನ ಜಗತ್ತು. ಆ ಗಿಡದ ಮುಳ್ಳಿದೆ, ಮುಳ್ಳಿದೆ. ಆ ಗಿಡದಲ್ಲಿ ಹುಳಿ ಹಣ್ಣಿದೆ, ಹುಳಿ ಹಣ್ಣಿದೆ. ಹಾಗಲಕಾಯಿ ಕಹಿ ಇದೆ, ಕಹಿ ಇದೆ. ಅದು ಹೇಗಿದ್ರು ಹಾಗೆ ಒಪ್ಕೊಂಡ್ಬಿಡು. ಪಕ್ಷಿ ಹಾರ್ತದ, ಹಾರ್ಲಿ. ನೀವ ಹಾಗೆ ನೋಡುದಿಲ್ಲ, ಅದು ಆ ಪಕ್ಷಿ ನೋಡ್ತಾರೆ. ನನಗೂ ಎರಡು ರೆಕ್ಕೆಗಳಿದ್ದರೆ ನಾನು ಹಾರಿ ಹೋಗಿ ನನ್ನ ಹೆಂಡತಿಯನ್ನು ನೋಡಿ ಬಂದ್ಬಿಡ್ತಿದ್ನಲ್ಲ. ಈಗ ಪಕ್ಷಿ ಮುಖ ಸೊಟ್ಟಾಗ್ತದೆ, ಇವನ್ ಮುಖ ಸೊಟ್ಟಾಗ್ತದೆ. ಯಾಕೆ? ಪಕ್ಷಿ ಹೇಗಿದೆಯೋ ಹಾಗೆ ಒಪ್ಕೊಳ್ಳಿಲ್ಲ ಅವ. ಅವ ಏನು ಏನು ಪ್ರಯೋಗ ಮಾಡಿದ ಅಂತಂದ್ರೆ, ಎಂದೆಂದೂ ಸಾಧ್ಯವಾಗದೇ ಇದ್ದಂತಹ ಎರಡು ರೆಕ್ಕೆಗಳು ತನಗೂ ಇರಬೇಕು ಎಂದು ಅವನು ಭಾವಿಸಿಕೊಂಡ. ಯಾವುದು ಸಾಧ್ಯವಿಲ್ಲ, ಅದರೊಳಗೆ ತಾನು ಹೋಗಿ ಹೆಂಡತಿಯನ್ನು ಕಂಡು ಮಾತಾಡಿಸಿ ಬಂದೆ ಅನ್ನುವಂತಹ ಭಾವನೆಗಳನ್ನ ಬೆಳೆಸ್ಕೊಂಡ. ಅವ ಹೋಗಿಲ್ಲ, ಮಾತಾಡಿಲ್ಲ. ಇದೆಲ್ಲ ಆಗಲಿಕ್ಕೆ ಎರಡು ಸೆಕೆಂಡ್ನೊಳಗಾಗಿ ಎಚ್ಚರ ತೊಂದ. ಏನ್ ಎಚ್ಚರ ಆಯ್ತು? ತನಗೆ ಎರಡು ರೆಕ್ಕೆಗಳು ಸಾಧ್ಯವಿಲ್ಲ, ತಾನಿನ್ನು ಹೋಗಿಲ್ಲ, ಅವಳ ಹತ್ರ ಮಾತಾಡಿಲ್ಲ ಅನ್ನುವ ಎಚ್ಚರ ಎರಡು ಸೆಕೆಂಡ್ ಒಳಗೆ ಆಗ್ಬಿಡ್ತು. ಇವಾಗ ಅವನ ಮುಖಾನು ನಿರಾಶೆಯಿಂದ ಕೂಡಿರ್ತದ. ಯಾರು ಕಾರಣ ಇದಕ್ಕೆ? ಯಾರು ಕಾರಣ? ಅವನ ನೋವಿಗೆ ಅವನೇ ಕಾರಣ. ಪ್ರಾಬ್ಲಮ್ ಇಸ್ ಯು, ಸೊಲ್ಯೂಷನ್. ಹೋಗ್ತಾ ಇದೆ ವಾಕಿಂಗು, ಒಂದು ಅರಳಿದ ಸುಂದರವಾದ ಹೂ ಕಾಣ್ತದೆ. ಅದರಲ್ಲಿಯ ಇಷ್ಟ ಅನಿಷ್ಟ ಭಾವ ಬಿಟ್ಟುಕೊಟ್ಟು ಆ ಹೂವು ಹೇಗೆ ಅರಳಿದೆಯೋ ಹಾಗೆ ನೋಡಿ. ನೋವಿದೆಯಾ? ನಿರಾಶೆ ಇದೆಯಾ? ಆಘಾತ ಇದೆಯಾ? ಪರಿಶುದ್ಧವಾದ ಆಕಾಶ ನೋಡಿದ್ರು, ವಾಹ್, ಏನ್ ಸ್ಪಾಟ್ಲೆಸ್ ಆಕಾಶ ಇದೆ ಇವತ್ತು, ಎಷ್ಟು ಸ್ವಚ್ಛ ಆನಂದ. ನಕ್ಷತ್ರಗಳು ಹೊಡಿತಾ ಇರ್ತವೆ, ಫಲ ಫಲ ಫಲ ಫಲ. ಏನು ಚಂದ, ಆನಂದ. ಗಾಳಿಯಲ್ಲಿ ನಾವು ಕೂತಿರ್ತೀವಿ, ಗಾಳಿ ಸುಂಗುತ್ತಿರ್ತದೆ, ತಂಪಾದ ಗಾಳಿ, ಆನಂದ. ಜಲಪಾತದ ತುಂತುರ ಹನಿಗಳು ಮೈ ಮೇಲೆ ಸಿಡಿತಾ ಇರ್ತವೆ, ಆನಂದ. ಇವಾಗೆಲ್ಲ ಆನಂದಿಸ್ತಾ ಇದೇವಲ್ವೋ, ಹಾಗೆ ಈ ಆನಂದ ನಮ್ಮಲ್ಲಿ ಉಂಟಾಯಿತು. ಇವತ್ತು ಹೇಳ್ತೀನಿ, ಎಂದರ ಒಂದು ಗಮನ ಇಟ್ಟು ನೋಡಿ ಹೇಗೆ ಈ ಆನಂದ ಉಂಟಾಯಿತು. ಅದು ಹೇಗಿದೆಯೋ ಹಾಗೆ ನಾವು ಸ್ವೀಕಾರ ಮಾಡಿಬಿಡಿ. ಯಾಕೆ ನಾವು ಗೊತ್ತು, ನಾನು ಇಷ್ಟಪಡುವುದರಿಂದ ಈ ನಕ್ಷತ್ರ ಹತ್ತು ಮೈಲು ಸಮೀಪ ಬರೋದಿಲ್ಲ. ನಾನು ದ್ವೇಷ ಮಾಡುವುದರಿಂದ ಈ ನಕ್ಷತ್ರ ಇಲ್ಲಿಂದ ಮಾಯವಾಗಿ ಹೋಗೋದಿಲ್ಲ. ನನ್ನ ಇಷ್ಟದಂತೆ ಹೂ ಅರಳೋದಿಲ್ಲ, ನನ್ನ ಇಷ್ಟದಂತೆ ಹೂ ಮುದುಡೋದಿಲ್ಲ, ನನಗೆ ಗೊತ್ತು. ಆದ್ದರಿಂದ ಹೂವಿನ ಅರಳುವಿಕೆಯನ್ನು ಆನಂದಿಸುತ್ತಾರೆ, ತುಂತುರ ಹನಿಗಳನ್ನು ಆನಂದಿಸ್ತೇವೆ. ಕಾರಣ ಏನು? ಆ ತುಂತುರ ಹನಿಗಳು ಸಮೀಪನೂ ಬರುವುದಿಲ್ಲ, ನಾ ದ್ವೇಷ ಮಾಡೋದ್ರಿಂದ ದೂರು ಹೋಗುವುದಿಲ್ಲ, ಅದು ನನಗೆ ಗೊತ್ತು. ಆದ್ದರಿಂದ ನಾವು ಅದನ್ನು ಆನಂದಿಸ್ತೇವೆ. ಹಾಗೆ ಎಲ್ಲರನ್ನು ಕಾಣಪ್ಪ, ಹಾಗೆ ಎಲ್ಲ ಅನುಭವಗಳನ್ನು ನೋಡಿಬಿಡು, ಸ್ವಲ್ಪ ಗಮನದಲ್ಲಿ ಇಟ್ಕೋ. ಇದು ಈಶ್ವರ ಜಗತ್ತು ಹೇಗಿದೆಯೋ ಅದನ್ನು ಯಾರೂ ಬದಲಿಸಲಿಕ್ಕೆ ಆಗೋದಿಲ್ಲ. ಆವಾಗ ಪ್ರತಿಯೊಂದು ಕ್ಷಣವೂ ಕೂಡ ಬ್ರಹ್ಮಾನಂದ, ಪ್ರತಿಯೊಂದು ಕ್ಷಣವೂ ಕೂಡ ಬ್ರಹ್ಮಾನಂದ. ಅದನ್ನು ಅವರಿಗೆ ಹೇಳ್ತಾರೆ ಏನು, ಸ್ವಾನಂದ ಭಾವೇ ಪರಿತುಷ್ಟಿಮಂತ ಸಂಶಾಂತ ಸರ್ವೇಂದ್ರಿಯ ವೃತ್ತಿಮಂತ. ಸರ್ವ ಇಂದ್ರಿಯ ವೃತ್ತಿ ಎನ್ನುವ ಶಬ್ದವನ್ನು ಮೊನ್ನೆ ಲೈಟ್ ಆಗಿ ಹೇಳಿದ್ದೀನಿ. ನಮ್ಮ ಅಂತಃಕರಣದಲ್ಲಿ ಒಡಮೂಡುವಂತಹ ಒಂದು ಚಿತ್ರ ಅಥವಾ ಒಂದು ಶಬ್ದ ಅಥವಾ ಒಂದು ಭಾವ, ಅದನ್ನು ವೃತ್ತಿ ಅಂತ ಕರೀತಾರೆ. ಇವನು ಸರ್ವ ಇಂದ್ರಿಯ ವೃತ್ತಿಗಳನ್ನ ಸಂಶಾಂತಮಂತಹ ಚೆನ್ನಾಗಿ ಶಾಂತಗೊಳಿಸಿಕೊಂಡವರು. ಅಂದ್ರೇನು, ಅವುಗಳ ವಶವಾಗದೇ ಇರುವವನು, ಅವುಗಳ ವಶವಾಗಿಲ್ಲ. ಇವನ ವಶದಲ್ಲಿ ವೃತ್ತಿಗಳಿವೆಯೇ ವಿನಃ ಅವುಗಳ ವಶದಲ್ಲಿ ಇವನಿಲ್ಲ. ಅದಕ್ಕೆ ಸಂಶಾಂತ ಮಂತಹ. ಹೋಗ್ಲಿ ಬಿಡಿ, ಇವನು ಒಳಗಿನ ಆನಂದವನ್ನ ಆನಂದಿಸ್ತಾನೋ ಹೊರಗಿನ ಆನಂದವನ್ನು ಆನಂದಿಸ್ತಾನೋ ಒಳಗೂ ಹೊರಗೂ ಮಧ್ಯದ ಆನಂದವನ್ನು ಅನುಭವಿಸ್ತಾನೋ ಅಂತ ಕೇಳಿದ್ದರೆ, ನ ಅಂತಃ ನ ಮಧ್ಯಂ ನ ಬಹಿಹಿ. ಒಳಗಿನ ಆನಂದವೂ ಅಲ್ಲ, ಕೊನೆ ಉತ್ತರ ನೀವು ಕೊಡಿ ಹಾಗಾದ್ರೆ, ಒಳಗಿನ ಆನಂದವೂ ಅಲ್ಲ ಹೊರಗಿನ ಆನಂದವೂ ಅಲ್ಲ, ಹಾಗಾದರೆ ಮಧ್ಯಂತರದ ಆನಂದವೂ ಅಲ್ಲ, ಹಾಗಾದರೆ ಇವನ ಆನಂದ ಯಾವ ತಾನೇ ಆನಂದ, ತಾನೇ ಆನಂದ ಅನ್ನುವುದನ್ನ ಆನಂದಿಸ್ತಾ ಇರ್ತಾನೆ. ನ ಮಧ್ಯಂ ನ ಬಹಿಹಿ ಸ್ಮರಂತಹ, ಇಂತಹ ಕೌಪೀನವಂತಹ ಖಲು ಭಾಗ್ಯವಂತಹ. ಇನ್ನ ಸತತವಾಗಿ ಇವನ ಅಂತಃಕರಣದಲ್ಲಿ ಏನು ನಡೆದಿರ್ತದೆ, ಪಂಚಾಕ್ಷರಂ ಓಂ ನಮ ಶಿವ, ಓಂ ನಮ ಶಿವ, ಪಂಚಾಕ್ಷರಂ ಮಂತ್ರ. ಎರಡು ಮೂರು ರೀತಿಯಲ್ಲಿ ಈ ಮಂತ್ರವನ್ನು ಕೊಡ್ಲಿಕ್ಕೆ ಬರ್ತದೆ. ಓಂ ನಮ ಶಿವಾಯ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ. ಅವನ ಅಂತಃಕರಣದಲ್ಲಿ ಸತತವಾಗಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅರ್ಥಾತ್ ಇನ್ನು ನೀವು ಅದರೊಳಗೆ ಮೋಹ ಹೋಗಿ ಕುತ್ಕೋಬೇಡಿ, ಭಗವಂತನ ಸ್ಮರಣೆ ಇರ್ತದೆ. ಶಾಲೆಗೆ ಮಗುವನ್ನ ಕಳಿಸಿದಾಗ ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆಜಿ ಅಂದ್ರೆ 2 ಕೆಜಿ ಅಂತ, ಯು ಕೆಜಿ ಅಂದ್ರೆ 3 ಕೆಜಿ ಅಂತ. ಅಕಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ 10 ಕೆಜಿ ಅಂತ. ಏನ್ ಕೆಜಿ? ಈ 2 ಕೆಜಿ 2 ಕಿಲೋ 3 ಕಿಲೋ ಸ್ಕೂಲಿಗೆ ಮಗುವನ್ನು ಬಿಟ್ಟು ಬಂದಿರ್ತಾಳೆ ತಾಯಿ. ಮನೆಯೊಳಗೆ ಬಂದು ಎಲ್ಲ ಕೆಲಸ ಮಾಡ್ತಾಳೋ ಇಂದು ಶಾಲೆ ಹೋಗಿ ಬಿಟ್ಟು ಬಂದ ಮೇಲೆ ಮನೆಯೊಳಗೆ ಕೂರಿಸೋದು, ತೊಳೆಯೋದು, ಬಟ್ಟೆ ಒಗೆಯೋದು, ಬಂದ ಅತಿಥಿಗಳನ್ನ ಮಾತಾಡ್ಸೋದು, ಚಾಯ್ ಮಾಡ್ಕೊಡೋದು, ಕಾಫಿ ಮಾಡ್ಕೊಡೋದು, ಇಷ್ಟೊಳಗೆ 10 ಫೋನ್ ಬರ್ತಾವೆ, ಐ ಲವ್ ಯು, ಐ ಲವ್ ಯು, ಅವಕ್ಕೆಲ್ಲ ಉತ್ತರ ಕೊಡೋದು. ಯಾರ ಫೋನ? ಗಂಡನ ಫೋನ. ಅದು ಉತ್ತರ ಕೊಡದೆ ಗೊತ್ತ ಆಯ್ತು, ಇದು ಉತ್ತರ ಕೊಡ್ತ. ಅವ ಆ ಕಡೆಯಿಂದ ಐ ಲವ್ ಯು ಅಂತಾನೆ, ಈಗ ಈ ಕಡೆಯಿಂದ ಆಯ್ತು ಅಂತಾನೆ. ಒಂದು ದೊಡ್ಡ ಪ್ರಶ್ನೆ, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ? ಎಲ್ಲ ಕೆಲ್ಸ್ಕೊಂಡು ವಿಚಾರ ಮಾಡಿ ಸ್ವಲ್ಪ ದಿವಸ ಆಮೇಲೆ ಉತ್ತರ ಸಿಕ್ತು. ಆಕೆ ಪ್ರೀತಿ ಮಾಡ್ತಾಳೋ ಇಲ್ಲೋ ಅನ್ನೋದು ಇವನಿಗೆ ಸಂಶಯ, ಇವ ಪ್ರೀತಿ ಮಾಡ್ತಾಳೋ ಅವಳಿಗೆ ಸಂಶಯ. ಆದ್ರಿಂದ ಬಾಯಿಂದ ಹೇಳೋದ ಹೇಳೋದ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನಮ್ಮ ಭಾರತ ದೇಶದಲ್ಲಿ ನೋಡ್ರಿ, ಒಂದ್ಸಲ ಐ ಲವ್ ಯು ಅಂದ್ಬಿಟ್ರೆ 7 ಜನ್ಮಕ್ಕೂ ಕಾಯ ಮುಂದೆ ಎಂದು ಐ ಲವ್ ಅನ್ನೋಂಗಿಲ್ಲ. ನಮ್ಮ ಪದ್ಧತಿನ ಬೇರೆ, ನಮ್ಮ ಪದ್ಧತಿನ ಬೇರೆ. 7 ಜನ್ಮಕ್ಕೆ ಆಕೆ ದುಷ್ಟಳಾಗಿದ್ರು ಚಿಂತೆ ಇಲ್ಲ, ಮುಂದಿನ ಜನ್ಮಕ್ಕೂ ಅವಳ ಕಾಯಂ 7 ಜನ್ಮಕ್ಕೆ ಯಾರಿಗೆ ಬಿಡುಗಡೆನೆ ಇಲ್ಲ. ಅವು ಉತ್ತರ ಕೊಡ್ತಾಳೆ, ಅವನಿಗೂ ಹೇಳ್ತಾಳೆ, ಮಾರ್ಕೆಟ್ ಮಾಡ್ಕೊಂಡ್ಬರ್ಬೇಕು, ನಾನು ಬರೋಲಿಕ್ಕೆ ಆಗೋದಿಲ್ಲ ಅಂತ ಬರಬೇಕು, ಎಲ್ಲ ಮಾತಾಡ್ತಾಳೆ, ಗುಡಿಸ್ತಾಳೆ, ಒಗಿತಾಳೆ, ಅಡುಗೆ ಮಾಡ್ತಾಳೆ, ಬಂದು ಬಂದವರಿಗೆಲ್ಲ ಆತಿಥ್ಯ ಮಾಡ್ತಾಳೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪ್ಲೀಸ್ ಲಿಸನ್ ಟು ಮೀ ದಿಸ್, ಅವಳ ಅಂತಃಕರಣ ಎಲ್ಲಿ? ಜಲ್ದಿ ಉತ್ತರ ಕೊಟ್ಟೋ ಮರ, ಇವ್ರು ಯಾರು ಕೊಡ್ತಾರಂತ ತಿಳ್ಕೊಂಡೆ. ಅವಳ ಅಂತಃಕರಣ ಯಾರ ಹತ್ರ ಇರ್ತದೆ? ಅದಕ್ಕಾಗಿ ಅವಳೇನಾದ್ರು ಪ್ರಯತ್ನ ಮಾಡ್ತಾಳ, ಮಗುವನ್ನು ಸ್ಮರಿಸಿಕೊತಾಳ. ಏನ ಕಾಯಂ ಅಂತಃಕರಣದೊಳಗೆ ಮಗುನ ಇರ್ತದೆ, ಅಂತಃಕರಣದೊಳಗೆ ಕಾಯಂ ಆಗಿ ಮಗುನ ಇರ್ತದೋ, ಅಥವಾ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಮಗುವನ್ನು ತಂದ್ಕೊತಾಳು ಕಾಯಮ್ಮಾಗಿ. ಆದ್ರೆ ಕಾಯಮ್ಮಾಗಿ ಅಂತಃಕರಣದೊಳಗೆ ಮಗುನೇ ಇದ್ದ ಮೇಲೆ ಆಕೆ ಬಾಕಿ ಎಲ್ಲ ಕೆಲಸ ಕೆಡಬೇಕಲ್ವಾ? ನೋಡಿ ಕೆಡ್ತಾವಿನ್ನು. ಆತಿಥ್ಯ ಕರೆಕ್ಟ್ ಆಗಿ ಕೊಟ್ಟಿರ್ತಾಳೆ, ಚಾಯನ್ನ ಕರೆಕ್ಟ್ ಆಗಿ ಮಾಡಿರ್ತಾಳೆ, ಕಾಫಿಯನ್ನ ಕರೆಕ್ಟ್ ಆಗಿ ಮಾಡಿರ್ತಾಳೆ, ಕಸ ಗುಡಿಸಿರ್ತಾಳೆ, ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕಿರ್ತಾಳೆ, ಪಾತ್ರೆ ತೊಳೆದಿರ್ತಾಳೆ, ಎಲ್ಲವನ್ನು ಕ್ಲೀನ್ ಮಾಡಿರ್ತಾಳೆ, ಎಲ್ಲ ಡ್ರಾಯಿಂಗ್ ರೂಮ್ ಕ್ಲೀನ್ ಮಾಡಿರ್ತಾಳೆ, ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿರ್ತಾಳೆ, ಎಲ್ಲ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿರ್ತಾಳೆ. ಆದರೂ ಕೂಡ ಅಂತಃಕರಣದಲ್ಲಿ ಒಂದೇ ಇರ್ತದೆ, ಏನಿರ್ತದೆ? ಇದಷ್ಟು ಇದೇ ಪ್ರಾಸೆಸ್ ನಂತೆ ಗೊತ್ತದ. ಏನ್ ಪ್ರಾಸೆಸ್? ಒಳಗೆ ಭಗವಂತ. ಹೌದಾ? ಸರ್ವ ಸರ್ವ ಇಂದ್ರಿಯ ವೃತ್ತಿಮಂತ ಏನೋ ಸಂಶಾಂತ. ಅಂತಃಕರಣವನ್ನ ಮಗುವಿನಲ್ಲೇ ಇಟ್ಟಂಥವಳಾಗಿ ಎಲ್ಲವನ್ನು ಶಾಂತ ಮಾಡಿಕೊಂಡು ಬಿಟ್ಟಿರ್ತಾಳೆ. ಹೇಗೋ ಹಾಗೆ ಈ ಜ್ಞಾನಿ, ಈ ಕೋಪೀನವಂತಹ ತನ್ನ ಅಂತಃಕರಣವನ್ನು ಆತ್ಮನಲ್ಲಿ ನಿಲ್ಲಿಸಿಬಿಟ್ಟಿರ್ತಾನೆ. ತಾನು ಆತ್ಮನೇ ಅನ್ನುವುದರಲ್ಲಿ ನಿಂತು ಬಿಟ್ಟಿರ್ತಾನೆ. ಅವರಿಗೆ ನಡೆದಿರ್ತವೆ. ಏನು ಭಿಕ್ಷಾಟನ, ಅದು ಮುಂದೆ ಕೊಡ್ತ ನೋಡ್ರಿ ಶಬ್ದ ಏನು, ಪಂಚಾಕ್ಷರಂ ಪಾವನಂ ಉಚ್ಚರಂತಹ ಹೃದಯದಲ್ಲಿ ಅಂತಃಕರಣದಲ್ಲಿ ಸತತವಾಗಿ ಓಂ ನಮ ಶಿವಾಯ ಓಂ ನಮ ಶಿವಾಯ. ಏನರ್ಥ ಭಗವಂತನ ನಾಮಸ್ಮರಣೆ, ಏನರ್ಥ ಅಂತಃಕರಣದಲ್ಲಿ ಪರಮಾತ್ಮನನ್ನ ಮಾತ್ರ ಇಟ್ಟುಕೊಂಡಂಥವನು ಅಂದ್ರೆ ಏನು, ಆತ್ಮನೇ ತಾನಾಗಿ ನಿಂತಿರುವವನು. ಅಂತಿಮ ತಾತ್ಪರ್ಯ ಏನು ಅಂದ್ರೆ ತಾನು ಆತ್ಮನೇ ಆಗಿ ನಿಂತು ಬಿಟ್ಟಿರ್ತಾನೆ ಸದಾ. ಪತಿಂ ಪಶೂನಾಂ ಪ್ರತಿಭಾವಯಂತಹ ಸಮಸ್ತ ಜೀವರಾಶಿಗಳನ್ನ ಪತಿಂ ಭಾವಯಂತಹ ಸಮಸ್ತ ಜೀವರಾಶಿಗಳನ್ನು ತನ್ನ ಹೃದಯದಲ್ಲಿ ಈಶ್ವರ ಭಗವಂತ ಅಂತ ಅವನಿಗೆ ಭಾವಿಸ್ತಾನೆ. ಹಸಿವಾದಾಗ ಎಲ್ಲ ಹೋಗ್ತಾನೆ, ಭಿಕ್ಷಾ ಅಶಿನೋ ದಿಕ್ಷು ಪರಿಭ್ರಮಂತಹ, ಹತ್ತಾರು ದಿಕ್ಕುಗಳಲ್ಲಿ ಅವನಿಗೆ ಇಂಥ ದಿಕ್ಕು ಅಂತ ದಿಕ್ಕು ಅಂತ ಇಲ್ಲ, ಅವನಿಗೆ ಇಂಥ ವಾಸ್ತು ಅಂತ ವಾಸ್ತು ಅಂತ ಇಲ್ಲ, ಈ ಕಡೆಗೆ ಎಚ್ಚರಾಗಬೇಕು ಆ ಕಡೆಗೆ ಎಚ್ಚರಾಗಬೇಕು ಅಂತಿಲ್ಲ. ಏನ್ ಸ್ವಾಮೀಜಿ ಎಚ್ಚರಾಗೋದು ಅಂದ್ರೆ ಮಲಗಿ ಎದ್ದ ಮೇಲೆ ಬಲ ಕೇಳಬೇಕು ಅಂತ ಗೊತ್ತದೇ ಇಲ್ಲ, ಮಲಗಿ ಎದ್ದಾಗ ಬಲ ಕೇಳಬೇಕು ಅಂತ ಗೊತ್ತದೇನೆ ಇಲ್ಲ. ಇದು ಪಾಪ ನಿಜಗಣ್ಣ ಎಡಕ್ಕೆ ಹೇಳ್ತಾನವ ಎಡಕ್ಕೆ ಎದ್ದು ಆಮೇಲೆ ಗೊತ್ತಾಗ್ತದೆ ಎಡಕ್ಕಾಗ್ಯದ ಅಂತ, ಅವಾಗ ಏನ್ ಮಾಡ್ತಾನೆ ಮತ್ತೆ ಮಲಗಿ ಆಮೇಲೆ ಬಲಕ್ಕೆ. ಇವೆಲ್ಲ ರೂಲ್ಸ್ ನಮಗೂ ನಿಮಗೂ, ಆದ್ರೆ ಆ ಜ್ಞಾನಿಗೆ ಅವು ಯಾವ ರೂಲ್ಸ್ ಇರೋದಿಲ್ಲ. ಯಾಕೆ ಹೇಳು, ಆತ್ಮನಲ್ಲಿ ಯಾವ ದಿಕ್ಕುಗಳು ಇಲ್ಲ. ಹೀಗಾಗಿ ಅವನೇನ್ ಮಾಡ್ತಾನೆ, ದಿಕ್ಷು ಪರಿಭ್ರಮಂತಹ, ಅನೇಕ ಕಡೆಗೆ ಹೋಗ್ತಾನೆ. ಹಸಿವೆ ಆದಾಗ ತನಗೆ ಎಷ್ಟು ಆಹಾರ ಬೇಕು ಅಷ್ಟು ಆಹಾರವನ್ನ ಬೇಡಿ ಇಟ್ಕೋತಾನಪ್ಪ, ಕೇಳಿ ಪಡ್ಕೋತಾನೆ. ಮತ್ತು ಸಾಧನ ಪಂಚಗಳಲ್ಲಿ ನಾವು ನೋಡಿದಂತೆ ಸ್ವಾದು ಅನ್ನಂ ನತು ಯಾಚ್ಯತ, ರುಚಿಯಾದ ಭಕ್ಷ್ಯವನ್ನು ಬಯಸದಿರಬೇಕು. ಅಯ್ಯೋ ಮತ್ತೆ ಎಂತೆಂಥದ್ದು ಹಾಕಿದ್ರೆ ಏನ ಬರುತ್ತದೋ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ವಿಧಿವಶದ ಪ್ರಾಪ್ತಿಯಲ್ಲಿ ತುಷ್ಟರಿರಬೇಕು. ಏ ಭಗವಂತ ಎಷ್ಟು ಕರುಣೆ ಪಾ, ಎಷ್ಟು ದಯಾ ನನ್ನ ಮೇಲೆ, ನಿನಗೆ ಹಸಿದವನಿಗೆ ಎರಡು ತುತ್ತ ಅನ್ನವನ್ನು ಸೃಷ್ಟಿ ಮಾಡಿಬಿಟ್ಟಲ್ಲ ನೀನು, ನಾನಾದರೂ ನಿನ್ನನ್ನು ಮರೆತೇನು, ಆದರೆ ನನಗೆ ಬೇಕಾದ ಆಹಾರವನ್ನು ನೀನು ಮರೆಯುವುದಿಲ್ಲ, ನಾನು ತಂದು ಕೊಡ್ತೀನಿ. ಥ್ಯಾಂಕ್ ಯು ಗಾಡ್, ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಯು. ಭಿಕ್ಷಾನ್ನದ ಔಷಧವ ಸೇವಿಸಲು ಬೇಕು, ರುಚಿಯಾದ ಭಕ್ಷ್ಯವನ್ನು ಬಯಸದಿರಬೇಕು, ವಿಧಿವಶದ ಪ್ರಾಪ್ತಿಯಲ್ಲಿ ತುಷ್ಟನಿರಬೇಕು. ಅದೇ ಹೇಳ್ತಾರಲ್ಲಿ ಭಿಕ್ಷಾಶಿನೋ ದಿಕ್ಷು ಪರಿಭ್ರಮಂತಹ ಕೋಪೀನವಂತಹ ಖಲು ಭಾಗ್ಯವಂತ, ಕೋಪೀನವಂತ ಖಲು ಭಾಗ್ಯವಂತ, ವೇದಾಂತ ವಾಕ್ಯೇಶು ಸದಾರಮಂತ, ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತ, ವಿಶೋಕವಂತ ಕರುಣೈಕವಂತ, ಕೋಪೀನವಂತ ಕರುಭಾಗ್ಯವಂತ. ಮೂರಂ ತರೋ ಕೇವಲಮಾಶ್ರಯಂತಃ, ಪಾಣಿದ್ವಯಂ ಭೋಕ್ತುಮಮಂತ್ರಯಂತಃ, ಕನ್ಯಾಮಿವ ಶ್ರೀಮಭಿಕುತ್ಸಯಂತಃ, ಕೋಪೀನವಂತ ಕರುಭಾಗ್ಯವಂತ. ದೇಹಾದಿಭಾವಂ ಪರಿವರ್ತಯಂತಃ, ಆತ್ಮಾನಮಾತ್ಮನ್ಯವಲೋಕಯಂತ, ಅಹರ್ನಿಶಂ ಬ್ರಹ್ಮಣಿ ಈರಮಂತಃ, ಕೋಪೀನವಂತ ಕರುಭಾಗ್ಯವಂತ. ಸ್ವಾನಂದ ಭಾವೇ ಪರಿತುಷ್ಟಿಮಂತಃ, ಸಂಶಾಂತ ಸರ್ವೇಂದ್ರಿಯ ವೃತ್ತಿಮಂತಃ, ನಾಂತರ್ನ ಮಧ್ಯಂ ನ ಪಹಿಸ್ಮರಂತಃ, ಕೋಪೀನವಂತ ಖಲು ಭಾಗ್ಯವಂತಃ. ಚಾಕ್ಷರಂ ಪಾವನ ಮುಚ್ಚರಂತಃ, ಪತಿಂ ಪಶೂನಾಂ ಹೃದಿ ಭಾವಯಂತಃ. ದಿಕ್ಷಾಚಿನೋ ದಿಕ್ಷು ಪರಿಕ್ರಮಂತಹ ಕೋಪೀನವಂತ ಅನುಭಾಗ್ಯವಂತ ಕೋಪೀನವಂತ ಅನುಭಾಗ್ಯವಂತ.